ಆಮೇಲೆ ಮಸಾಲೆ ಪದಾರ್ಥಗಳು, ಆಮೇಲೆ ಮೆಣಸಿನ್ಕಾಯಿ ಮಸಾಲೆ ಸೇರಿ ಅದನ್ನ ಪ್ಯಾಕೆಟ್ ಮಾಡಿ ನಮ್ದೇ ಬ್ರ್ಯಾಂಡಿಂಗ್ ಮಾಡಿ ಗ್ರೇಡಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ನಮ್ದೇ ಹೆಸರಲ್ಲಿ ಮಾರಾಟ ಮಾಡಿದಾಗ ಮಧ್ಯವರ್ತಿಗಳ ಕಾಟ ಇರೋದಕ್ಕೆ ಸರದು. ಅದ್ರ ಜೊತೆ ಜೊತೆಗೆ ಇನ್ನೂ ಸಾಕಷ್ಟು ಕೈಗಾರಿಕೆಗಳನ್ನ ನಾವು ನಮ್ಮ ತೋಟನ ಒಂದು ಸಣ್ಣ ಕೈಗಾರಿಕಾ ಕೇಂದ್ರನ ನಾವು ಮಾಡ್ಕೋಬೇಕು. ನಮ್ಮ ಎಲ್ಲಾ ಬೆಳೆದಿರುವಂತ ಕಚ್ಚಾ ವಸ್ತುಗಳನ್ನ ಪಕ್ಕ ಮಾಡ್ಕೋಬೇಕು. ಆವಾಗ ಒಂದು ಪ್ರೈಮರಿ ಅಗ್ರಿಕಲ್ಚರ್ ಅಂಡ್ ಸೆಕೆಂಡರಿ ಅಗ್ರಿಕಲ್ಚರ್. ಪ್ರಾಥಮಿಕ ಕೃಷಿ ಅಂತಂದ್ರೆ ಇಲ್ಲಿ ಕೇವಲ ಬೀಜ ಗೊಬ್ಬರ ಔಷಧಿ ಯಾವ ರೀತಿ ಬೆಳಿಬೇಕು ಅನ್ನೋದಿರುತ್ತೆ. ಸೆಕೆಂಡರಿ ಅಗ್ರಿಕಲ್ಚರ್ ಅಲ್ಲಿ ಆ ಕಚ್ಚಾ ವಸ್ತುವನ್ನ ಪಕ್ಕ ಮಾಡುವುದು. ಇದು ಪ್ರತಿಯೊಂದು ತೋಟಗಳು ಸಣ್ಣ ಕೈಗಾರಿಕೆಗಳಾದಾಗ ಮಾತ್ರ ಒಬ್ಬ ರೈತ ಬದುಕಲಿಕ್ಕೆ ಸಾಧ್ಯ ಇದೆ. ಇದರಲ್ಲಿ PMFME ಸ್ಕೀಮ್ ಇದೆ, ಆಮೇಲೆ ಯುವ ಉದ್ಯಮಿ ಸ್ಕೀಮ್ ಇದೆ, ಸರ್ಕಾರದ ಸಾಕಷ್ಟು ಯೋಜನೆಗಳಿವೆ. ಆಮೇಲೆ ಪ್ರಾಣಿಗಳನ್ನ ಸಾಕೊಳ್ಳೋದಕ್ಕೆ NML ಸ್ಕೀಮ್ ಇದೆ ಸರ್. ಆಮೇಲೆ ಹೈನುಗಾರಿಕೆಗಾಗಿ ಪಶುಸಂಗೋಪನಾ ಇಲಾಖೆಯಿಂದ ಸಾಕಷ್ಟು ಸ್ಕೀಮ್ಗಳಿವೆ. ಆಮೇಲೆ ನಾವು ಗೃಹ ಕೈಗಾರಿಕೆಗೆ ಸಾಕಷ್ಟು ತರಬೇತಿಗಳಿದ್ದಾವೆ ಸರ್. ಹೀಗಾಗಿ ಕೆಲವು ಜನರಿಗೆ ಜಿಲ್ಲಾ ಮಟ್ಟಕ್ಕೋ ರಾಜ್ಯ ಮಟ್ಟಕ್ಕೋ ಅಥವಾ ತಾಲೂಕು ಮಟ್ಟಕ್ಕೆ ತರಬೇತಿ ಹೋಗಲು ಸಾಧ್ಯವಾಗ್ತಾ ಇಲ್ಲ. ನಾವು ಮಧ್ಯಾಹ್ನ ತನಕ ಸಂಜೆ ಮುಂದೆ ಕೆಲಸ ಮಾಡಿ ರಾತ್ರಿ ಸುಮಾರು 6 ಗಂಟೆಗೆ ಬಂದರೂ ಕೂಡ ನಾನು ತರಬೇತಿ ಕೊಡ್ತಾ ಇದ್ದೀವಿ ಸರ್. 6 ಗಂಟೆಯಿಂದ 8 ಗಂಟೆವರೆಗೂ ಯಾವ ರೀತಿ ತರಬೇತಿ ಕೊಡ್ತಾ ಇದ್ದೀವಿ ಅಂದ್ರೆ ಸರ್, ನಮ್ಮಲ್ಲಿ ಏನು ಮಾಡಿದ್ದೀವಿ ಅದನ್ನು ಮೂಲ ಅವ್ರಿಗೆ ತೋರಿಸ್ತಾ ಇದ್ದೀವಿ, ಹಂಚ್ಕೊತಾ ಇದ್ದೀವಿ ಸರ್. ಆಮೇಲೆ ಜೊತೆ ಜೊತೆಗೆ ಹೆಂಗೆ ಅಭಿವೃದ್ಧಿ ಆದೀವು ಪ್ರತಿಯೊಂದೂ ಕಣಕಣವಾಗಿ ಅವ್ರ ಮುಂದೆ ಬಿಚ್ಚಿ ಇಡ್ತಾ ಇದ್ದೀವಿ ಸರ್. ಇದರಿಂದ ಅವರಲ್ಲಿ ಒಂದು ಆತ್ಮಸ್ಥೈರ್ಯ ಆತ್ಮಧೈರ್ಯನ ನಾವು ತುಂಬುತ್ತಾ ಇದ್ದೀವಿ. ನಾನು ಒಬ್ಬ ಗೆಳೆಯ 1 ಕೋಟಿ ಸಾಲಗಾರನಾಗಿದ್ದ, ಇವತ್ತು ಅವನಿಗೆ ಒಂದು ಆರ್ಗ್ಯಾನಿಕ್ ಬೆಲ್ಲದ ಒಂದು ಯೂನಿಟ್ ಅನ್ನು ಹಾಕೊಟ್ಟಿದ್ದೀನಿ. ಸುಮಾರು ಪ್ರತಿದಿನ 2 ಕ್ವಿಂಟಲ್ ಬೆಲ್ಲನ ಒಂದು 4 ಗಾಲಿ ವಾಹನದಲ್ಲಿ ಅವನದೇ ಆದಂತಹ ಒಂದು ಪದ್ಧತಿಯಲ್ಲಿ ಪ್ರತಿದಿನ 12,000 ರೂಪಾಯಿ ಆದಾಯ ತರ್ತಾ ಇದ್ದಾನೆ. 1 ಕೋಟಿ ಸಾಲದಲ್ಲಿ ಸುಮಾರು 2 ವರ್ಷದಲ್ಲಿ 30 ಲಕ್ಷ ಆತ ಸಾಲನ ತೆರಿಗೆ ತುಂಬಿದ್ದಾನೆ. ಅವನಲ್ಲಿ ಒಂದು ಆತ್ಮಸ್ಥೈರ್ಯ ತಂದಿದೀವಿ. ಇವತ್ತು ಎಲ್ಲರೂ ಒಂದೇ ತರದ ಬೇರೆ ದ್ರಾಕ್ಷಿ ಬೆಳೆಯಾಗಿರ್ಬೋದು, ಇನ್ನೊಂದ್ರ ಕಬ್ಬು ಬೆಳೆಯಾಗಿರ್ಬೋದು ಮಾಡಬಾರದು. ದಯವಿಟ್ಟು ಸ್ವಲ್ಪ ಬೇರೆ ಬೇರೆ ಬೆಳೆಗಳನ್ನ ಸಮಗ್ರ ಕೃಷಿ ಮಾಡಿದಾಗ ನಾವು ಎಲ್ಲ ರೀತಿಯಾದಂತ ಕಚ್ಚಾ ವಸ್ತುಗಳು ನಮ್ಮಲ್ಲಿ ಸಿಕ್ಕು ಅವುಗಳನ್ನೇ ಪಕ್ಕ ಮಾಡಿದಾಗ ತರಬೇತಿಯನ್ನ ಒಬ್ಬ ರೈತರಿಂದ ಪಡೆದ್ರು ಆಯ್ತು, ವಿಜ್ಞಾನಿಗಳನ್ನ ಪಡೆದ್ರು ಆಯ್ತು, ಆ ರೈತ ಕುಟುಂಬಕ್ಕೆ ಅದು ಒಂದು ಆದಾಯವಾಗಿ ಪರಿವರ್ತನೆ ಆಗಬೇಕು ಅನ್ನೋದೇ ನನ್ನ ಆಶೆ ಸರ್. ಬೇರೆ ಏನೇನು ಚಟುವಟಿಕೆ ನಡೆಸಿರಲಿ ಸರ್? ಇದ್ರ ಜೊತೆಗೆ ಸುಮಾರು ಧರ್ಮಸ್ಥಳ ಸಂಘದಿಂದ ಸಾಕಷ್ಟು ಜನ ತರಬೇತಿಗೆ ನನ್ನ ಕರೀತಾ ಇದ್ದಾರೆ. ಅಲ್ಲಿ ಹೋದಾಗ ಕೂಡ ಅವರಿಗೆ ಒಂದು ನಾನೇ ಖುದ್ದಾಗಿ ಜೀವಾಮೃತವನ್ನ ಅವರ ತೋಟದಲ್ಲಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ, ದಶಪರಿಣಿನ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ನನ್ನ ಜೊತೆಗೆ ನನ್ನ ಎಲ್ಲಾ ಪಕ್ಕಾ ವಸ್ತುಗಳನ್ನ ನಾನು ಬ್ರ್ಯಾಂಡ್ ಅನ್ನ ತಗೊಂಡು ಹೋಗಿರ್ತಾ ಇದ್ದೀನಿ, ಅವ್ರಿಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಯಾಕೆಟ್ ಮಾಡಿದಾಗ ನನಗೆ ಮೊದಲು ಸಿಗ್ತಾ ಇರುವ ರೇಟ್ ಬೆಲ್ಲಕ್ಕೆ 45, ಈಗ 60 ಸಿಗ್ತಾ ಇದೆ, ಡಬಲ್ ಸಿಗ್ತಾ ಇದೆ. ಈ ರೀತಿಯಾದಂತ ಒಂದು ಪರಿವರ್ತನೆಯನ್ನ ನನ್ನ ಕಾರ್ಯರೂಪದಲ್ಲಿ ಅವ್ರಿಗೆ ತೋರಿಸ್ತಾ ಇದ್ದೀನಿ, ಅವ್ರಿಗೆ ಮನವರಿಕೆ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ನನ್ನ ತಾಲೂಕನ್ನು ಬಿಟ್ಟು ಇಡೀ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲ ಪ್ರತಿಯೊಂದು ಕಡೆ ನಾನು ಹೋಗ್ತಾ ಇದ್ದೀನಿ. ನನಗೆ ಕೃಷಿ ಇಲಾಖೆಯವರು ಮೊದಲು ತಾಲೂಕು ಮಟ್ಟದಲ್ಲಿ ಸಲಹಾ ಸಮಿತಿಯಲ್ಲಿ ಸದಸ್ಯತ್ವ ಕೊಟ್ಟಿದ್ರು, ಈಗ ಜಿಲ್ಲಾ ಮಟ್ಟದಲ್ಲಿ ಒಂದು ಆತ್ಮಯೋಜನೆ ಸಲಹಾ ಸಮಿತಿಯ ಸದಸ್ಯವನ್ನು ಕೊಟ್ಟಿದ್ದಾರೆ. ಆ ಮೀಟಿಂಗ್ ನಲ್ಲಿ ಕೂಡ ಸಾಕಷ್ಟು ಜನರಿಗೆ ನಾನು ಸಾವಯವ ಕೃಷಿ ಮತ್ತು ತರಬೇತಿ, ಆಮೇಲೆ ವ್ಯಾಲ್ಯೂ ಅಡಿಷನ್, ಈ ಬೆಲೆಯನ್ನ ನಮ್ಮ ವಸ್ತುಗೆ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಒತ್ತು ಕೊಟ್ಟು ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ರೈತರು ನನ್ನ ಮಾತನ್ನೇ ಕೇಳಿ ಸುಮಾರು 500-600 ಜನ ಈಗಾಗಲೇ ಅಭಿವೃದ್ಧಿ ಆಗಿದ್ದಾರೆ. ಇನ್ನೂ ಸಾಕಷ್ಟು ಜನ ರೈತರಿಗೆ ತಲುಪಲಿ ಅನ್ನೋದು ಆಸೆಯಿಂದ ನನ್ನೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಪ್ರತಿ ತಿಂಗಳಿಗೆ ಒಂದ್ಸಲ ಆದ್ರೂ ಯಾವ್ದಾದ್ರೂ ಊರಿಗೆ ಹೋಗಿ ಅವರು ಪಂಚಾಯತ್ ವತಿಯಿಂದ ಅಥವಾ ಆತ್ಮ ಯೋಜನೆ ವತಿಯಿಂದ ಅಥವಾ ಧರ್ಮಸ್ಥಳ ಸಂಘದ ವತಿಯಿಂದ ಅವರು ಕರೆದಾಗ ತರಬೇತಿ ಕೊಡ್ತಾ ಇದೀವಿ. ಆಮೇಲೆ ಜಾತ್ರೆಗಳು, ಆಮೇಲೆ ಉತ್ಸವಗಳಲ್ಲಿ ಜನ ಕೂಡಿರ್ತಾರೆ, ಮದುವೆಗಳಲ್ಲಿ, ಆಮೇಲೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಜನ ಕೂಡಿರ್ತಾರೆ. ಅಲ್ಲಿ ಕೂಡ ತರಬೇತಿಯ ಕೆಲವು ವಿಷಯಗಳನ್ನ ಸುಮಾರು 10 ನಿಮಿಷದಲ್ಲಿ ಅವರಿಗೆ ಮನವರಿಕೆ ಆಗ್ತದೆ ಹೇಳ್ತಾ ಇದೀವಿ ಸರ್. ಇವತ್ತು ಈಗ ನೀವು ಸಮಗ್ರ ಕೃಷಿ ಮಾಡ್ತಾ ಇದೀರಾ, ಇದರಿಂದ ನಮ್ಮ ರೈತರಿಗೆ ಎಷ್ಟು ಲಾಭದಾಯಕ ಅನ್ಬಿಟ್ಟು ಹೇಳ್ತೀರಿ ಸರ್? ಇದು ತುಂಬಾ ಲಾಭದಾಯಕ. ಹೇಗೆ ಅಂತಂದ್ರೆ, ಕೋಳಿ ಮೊಟ್ಟೆ ಸಿಗುತ್ತೆ, ಆ ಕಳ್ಸಾಕಿದೀವಿ, ಹಾಲಿನಿಂದ ಹಣನು ಬರುತ್ತೆ, ಮನೆಗೆ ಹಾಲು ಸಿಗುತ್ತೆ. ಈ ಬೆಲ್ಲ ಮಾಡ್ತಾ ಇದೀವಿ, ಎಲ್ಲಾ ತರದ ಬೆಲ್ಲ ಜೋನಿ ಬೆಲ್ಲ ಕೂಡ ನಮ್ಮ ಕುಟುಂಬಕ್ಕೂ ಆಗುತ್ತೆ, ಹೊರಗೂ ವ್ಯಾಪಾರದಿಂದ ಹಣ ಸಿಗುತ್ತೆ ಸರ್. ಆರ್ಗ್ಯಾನಿಕ್ ನಲ್ಲಿ ಉಳ್ಳಾಗಡ್ಡಿ ಮಾಡ್ತಾ ಇದ್ದೀನಿ, ನನ್ನ ಮನೆಗೂ ಆಗುತ್ತೆ ಹೊರಗೂ ಆಗುತ್ತೆ. ಅದ್ರ ಜೊತೆ ಜೊತೆಗೆ ಶೇಂಗಾ ಮಾಡ್ತಾ ಇದ್ದೀನಿ, 12 ತಿಂಗಳ ಹೋಳಿಗೆ ಶೇಂಗಾ ಉಂಡಿ ಇವುಗಳನ್ನೆಲ್ಲ ತಿಂತಾ ಇದೀವಿ, ಹೊರಗಡೆ ಕೂಡ ಮಾರಾಟ ಮಾಡ್ತಾ ಇದೀವಿ. ಇದರಿಂದ ನನಗೆ ಒಂದು ಹಣಕಾಸಿನ ತೊಂದರೆನೇ ಇಲ್ಲ ಸರ್. ಪ್ರತಿದಿನ ಯಾವುದೋ ಮೂಲದಿಂದ 1,000 ರಿಂದ 2,500 ರಿಂದ 3,000 ಹಣ ಬಂದೇ ಬರುತ್ತೆ ಸರ್. ಪ್ರತಿ ತಿಂಗಳು 1 ಲಕ್ಷದಿಂದ 1,20,000 ಹಣ ಬಂದ್

ಸೊ ಅದರಲ್ಲಿ ಕಾಂಡಗಳ ಮಚ್ಚೆ ಬರ್ತಾ ಇದೆ, ಆಮೇಲೆ ಒಣಗಿ ಹೋಗುವಂತ ಸನ್ನಿವೇಶಗಳು ಇವೆ. ಅದಕ್ಕೋಸ್ಕರ ರೈತರೇ ಈ ಹಂತದಲ್ಲಿ ನೆಟರೋಗವನ್ನು ಹತೋಟಿ ಮಾಡಬೇಕಾದ್ರೆ ನಾವು ಟ್ರೈಕೋಡರ್ಮವನ್ನು 5 g/L ಹಾಕೊಂಡು ಬಡ್ಡೆ ಭಾಗ ನೆನೆಯುವಂಗೆ ಮಾಡಬೇಕು, ಅಥವಾ ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಜೆಬ್ ಸಂಯುಕ್ತ ಶಿಲೀಂಧ್ರಾಶಕಗಳು ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತೆ ಅಗ್ರೋ ಟ್ರೇಡರ್ಸ್ ಗಳಲ್ಲಿ ಸಿಗ್ತಾ ಇದೆ, ಅದನ್ನು 3 g/L ಹಾಕೊಂಡು ಸಿಂಪಡಣೆ ಮಾಡಬಹುದು. ಒಂದ್ ವೇಳೆ ಬುಗ್ರಿ ಕಾಂಡ ಟೈಪ್ ಬಂತು, ಕಂಪ್ಲೀಟ್ ಪಲ್ಟಿ ಆಗ್ತಾ ಇದೆ ಅಂದ್ರೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ರೆಡುಮಿಲ್ ಅಂತ ಹೇಳ್ತೇವೆ, ಅದನ್ನು 2.5 g/L ಹಾಕೊಂಡು ಬಡ್ಡೆ ಭಾಗ ನೆನೆಯಂಗೆ ಸಿಂಪಡಣೆ ಮಾಡಿದಾಗ ಈ ಒಂದು ರೆಂಚಿಂಗ್ ಅಂತ ಹೇಳ್ತೇವೆ, ಬಡ್ಡೆ ಭಾಗ ನೆನೆಯುವಂತೆ ಸಿಂಪಡಣೆ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಮಗೆ ರೋಗವನ್ನು ಹತೋಟಿ ಮಾಡಬೇಕಾಗುತ್ತೆ. ಸ್ವಲ್ಪ ಹೀಟ್ ಕೊಡಬೇಕಾದ್ರೆ DAP ಅನ್ನು ಕೂಡ ನಾವು ಬಳಸಿಕೊಳ್ಳಬಹುದು. ನ್ಯಾನೋ DAP ಸಿಗ್ತಾ ಇದೆ, ಅದನ್ನು 2 mL/L ಹಾಕೊಂಡು ಸಿಂಪಡಣೆ ಮಾಡಬಹುದು. ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಗೊಡ್ರೋಗದ ಹಾವಳಿ ಸ್ಟಾರ್ಟ್ ಆಗಿದೆ. ಪರ್ ಡೇ 4-5 ಸ್ಯಾಂಪಲ್ ಗಳನ್ನು ನಾವು ಚೆಕ್ ಮಾಡ್ತೇವೆ ಕೆವಿಕೆಯಲ್ಲಿ. ಅದಕ್ಕೋಸ್ಕರ ಏನು ಎಲೆ ಹಳದಿ ಆಗ್ತಾ ಇದೆ ಅಂತ ಸಮಯದಲ್ಲಿ ಗೊಡ್ರೋಗವನ್ನು ನಾವು ಆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಹೂ ಕೂಡ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ಈಗ ಡೈಕೋಫಾಲ್ ಬ್ಯಾನ್ ಆಗಿದೆ, ಅದರ ಬದಲಾಗಿ ಬೇವಿನ ಎಣ್ಣೆಯನ್ನು 2 mL/L ಹಾಕೊಂಡು ಸಿಂಪಡಣೆ ಮಾಡಬಹುದು, ಅಥವಾ ಅಕಾರಿಸೈಡ್ ಮೆಜಿಸ್ಟಾರ್ ಅಥವಾ ಇಕೋಮೈಟ್ ಅಥವಾ ಉಮೈಟ್ ಅನ್ನು 1 mL/L ಹಾಕೊಂಡು ಸಿಂಪಡಣೆ ಮಾಡಬಹುದು. ಇದರೊಟ್ಟಿಗೆ ಕಡ್ಡಾಯವಾಗಿ ಜಿಂಕ್ ಅನ್ನು 1 g/L ಹಾಕೊಂಡು ಸಿಂಪಡಣೆ ಮಾಡಿದಾಗ ತೊಗರಿಯಲ್ಲಿ ಬರುವಂತಹ ಗೊಡ್ರೋಗವನ್ನು ಹತೋಟಿ ಮಾಡಬಹುದು. ಮಿನಿ ಮಾಹಿತಿ ಬಿತ್ತರವಾಯಿತು. ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಕುಂತಲಾ ದೇವಲಾ ನಾಯಕ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು. ಕುಕ್ಷಿಣೆ ಕುಕ್ಷಿಯಲ್ಲಿ ಲೋಕದ ರಕ್ಷಣೆ ಪಕ್ಷಿ ವಾನಗೆ ವಶ ಆಗಿದೆ ಹರುಷದ ಭರಣಿ ಗಿರ್ವಾಣಿ ಗಿರಿಧರನವರ ಕರುಣಿ